ಪ್ರತು ದಿನೇಶ್ ಇಂದು ಮರಣಪಟ್ಟದು. 57 ವಯಸ್ಸಿನ ಪ್ರತು ದಿನೇಶ್ ಹೆಂಡ ದಪನ ಕಾರ್ಯ ನಾಳೆ ಒಕ್ಕತೂಟುಗಳತ್ತ ನಡಪ. ಭಾಗಮಂಡಲ ಸಣ್ಣಪಲಿಕೋಟು ಗ್ರಾಮದ ಕುಯ್ಯಮುಡಿ ಎಸ್ ರಾಜು ಅವರು ಇಂದು ಅಪರಾಹ್ನ 3:30 ನಿಧನರಾದರು. 79 ವರ್ಷ ಪ್ರಾಯದ ಕುಯ್ಯಮುಡಿ ಎಸ್ ರಾಜು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1:30 ಸ್ವಗ್ರಾಮದಲ್ಲಿ ನಡೆದಿದೆ. ಬೇತ್ರಿ ಪೆಮ್ಮಾಡು ತೋರೇರ ಪೌತಿ ಚಂಗಪ್ಪ ಬೂಜಿ ಐಂಡ ಪೊಣ್ಣು ಜಾನಕಿ ಜೂಬಿ ಅಯ್ಯಂಗ ಅವಳು 1 ವಯಸ್ಸಿನ ಇಂದು 4:40 ಮರಣಪಟ್ಟದು. ತೋರೇರ ಜಾನಕಿ ಜೂಬಿ ತಾಮನೆ ಪುದಿಯ ತಂಡ ಕಾರುಗುಂದ ಇಂಗಡ ಚಾವುಕುಟೋ ಮೂರ್ನಾಡು ಕೋಡಂಬುರ್ಲುಳ್ಳ ಸ್ವಂತ ಮನೆಯಲ್ಲಿ ದಪನ ಕಾರ್ಯ ಪೆಮ್ಮಾಡ್ಲುಳ್ಳ ಒಕ್ಕ ತುಂಡುಗಳತ್ತು ನಾಳೆ ಮಧ್ಯಾಹ್ನದ ಮೀದ 3 ನಡಪಂದು ಒಕ್ಕ ಕರ ಹರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜಂಪಿ ಓದುತ್ತಿರವು ಉಳುವಾರನ ರೋಷನ್ ಅಸಂತ್. ಜಂಪೆನ ವಿವರ. ಹೊಸ ವರ್ಷಾಚರಣೆನ ಹೊತ್ತಲ್ಲಿ ನಿಯಮ ಉಲ್ಲಂಘನೆ ಕಂಡು ಬಂದರೆ ಕಠಿಣ ಕಾನೂನು ಕ್ರಮ ತಗೊಂಡವೆತ್ತ ಜಿಲ್ಲೆನ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನು ಎಚ್ಚರಿಸಿಳು. ಇಂದು ರಾತ್ರಿ 10 ಮುಟ ಗೊತ್ತು ಮಾಡಿದ ಡೆಸಿಬಲ್ಲಿ ಧ್ವನಿವರ್ಧಕನ ಬಳಸಿಕೆ ಅವಕಾಶ ಉಂಟು. 10 ಮೇಲೆ ಬಳಸುವಂಗೆ ಇಲ್ಲೇ. ರೇವ್ ಡ್ರಗ್ ಪಾರ್ಟಿಗೆ ನಡೆಯಕ್ಕೆ ಪೊಲೀಸ್ ಇಲಾಖೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡದುಲೆ. ಇದಕ್ಕಾಗಿ ಗುಪ್ತಚರ ಇಲಾಖೆ ಕೆಲಸ ಮಾಡ್ತಾ ಉಂಟು. ಬ್ಯಾಡದ ವಸ್ತುಗಳ ತಡಿಗೆ ತಗೊಂಡು ಮಾರಾಟ ಮಾಡಿದು ಹೋಮ್ಸ್ಟೇ ರೆಸಾರ್ಟ್ಲಿ ನಡೆದರೆ ಬಂದ್ ಮಾಡಿವೆ. ಹೊಸ ವರ್ಷನ ಯಾರಿಗೂ ತೊಂದರೆ ಆಗದಂಗೆ ಮನೆಯಲ್ಲಿ ಆಚರಣೆ ಮಾಡೋಕ್ಕೂ ಕಿರಿಕಿರಿ ಆದರೆ ಪೊಲೀಸ್ ಸಹಾಯವಾಣಿ 112 ಸಂಪರ್ಕ ಮಾಡಿ ಪುಕಾರು ಕೊಡಕ್ಕಂತ ಅವು ಮಾಹಿತಿನ ಕೊಟ್ಟಳು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಕೊಡಗು ಜಿಲ್ಲಾ ಪದವಿ ಪೂರ್ವ ಕಾಲೇಜ್ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಕಾಲೇಜ್, ಪ್ರೌಢ ಮತ್ತು ಪ್ರಾಥಮಿಕ ಹೈಸ್ಕೂಲ್ ಈ ಎಲ್ಲವರ ಕೂಡುಕೂಟಲಿ ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅಂಗಳಲ್ಲಿ 4 ಬೆಳಿಗ್ಗೆ 9:30 ರಾಷ್ಟ್ರಕವಿ ಕುವೆಂಪು ಬರೆದ ನಾಡಗೀತೆಗೆ 100 ತುಂಬಿದ ಕುಸಿಗೆ ಎಲ್ಲವೂ ಜೊತೆಯಲ್ಲಿ ಕೂಡಿ ನಾಡಗೀತೆನ ಹಾಡುವ ಕಾರ್ಯಕ್ರಮ ಏರ್ಪಾಡಾಟು. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ 3 ಮತ್ತು 4 ಡಾಕ್ಟರ್ಗ ಇರ್ದುಲೆತ್ತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಕೊಯಮತ್ತೂರಿನ ಈಶಾ ಯೋಗ ಕೇಂದ್ರದ ಕಡೆಯಿಂದ 16 ಈಶಾ ಗ್ರಾಮೋತ್ಸವದ ವ್ಯಾಪ್ತಿ ನಡೆದ ಹೆಣ್ಣು ಜನರ ಥ್ರೋಬಾಲ್ ಆಟಲಿ ಮರಗೋಡಿನ ಬ್ಲ್ಯಾಂಕ್ ಪ್ಯಾಥರ್ಸ್ ತಂಡ ಸುರುಣ ಇನಾಮನ ಪಡ್ಕೊಂಡು ಸಾಧನೆ ಮಾಡಿಟ್ಟು. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿನ ಕಡೆಯಿಂದ 7 to 9 ಮುಟ ಮೂರು ದಿನ ರಾಷ್ಟ್ರೀಯ ಸಮ್ಮೇಳನ ಅಕಾಡೆಮಿನ ಕಚೇರಿಯಲ್ಲಿ ಏರ್ಪಾಡಾಟು. ಕಳೆದ 24 ಜಮ್ಮು ಕಾಶ್ಮೀರದಲ್ಲಿ ಸೇನಾ ಚಾಕ್ರಲ್ಲಿ ಇರ್ಕನ ಸೇನಾ ವಾಹನ ಅಪಘಾತದಲ್ಲಿ ಪೆಟ್ಟಾಗಿ ಪ್ರಾಣ ಕಳ್ಕೊಂಡ ಜಿಲ್ಲನ ಯೋಧ 28 ವರ್ಷ ಪ್ರಾಯದ ಆಲೂರು ಸಿದ್ದಾಪುರ ಗ್ರಾಮದ ಪಳಂಗೋಟು ದಿವಿನ್ ಅವರ ಹೆಣ ಇಂದು ಬೆಂಗಳೂರಿಗೆ ಬಂದು ತಲುಪಿತು. ಇಂದು ರಾತ್ರಿ ಕುಶಾಲನಗರ ತಲುಪುವ ಸಾಧ್ಯತೆ ಉಂಟು. ನಾಳೆ ಮಧ್ಯಾಹ್ನ ಯೋಧ ಹುಟ್ಟಿದ ಊರು ಆಲೂರು ಸಿದ್ದಾಪುರ ಗ್ರಾಮದಲ್ಲಿ ಸಕಲ ಸರ್ಕಾರಿ ಗೌರವದೊಟ್ಟಿಗೆ ದಫನ ಕಾರ್ಯ ನಡೆದಿದೆ. ಇಂದಿರಾಗಾಂಧಿ ಅಭಿಮಾನಿಗಳ ಸಂಘದ ಕಡೆಯಿಂದ 38 ವರ್ಷದ ರಾಜ್ಯ ಮಟ್ಟದ ಬೆಳ್ಳಿ ಬಟ್ಲಿನ ಕಬಡ್ಡಿ ಆಟ 18 ಸೋಮವಾರಪೇಟೆನ ಸಾಕಮ್ಮನ ಬಂಗಲೆ ಮುಂದೆ ಇರುವ ಆಟದ ಬಾಣಿಲಿ ಏರ್ಪಾಡಾಟುತ್ತ ನಡೆಸುವ ಮಾಹಿತಿನ ಕೊಟ್ಟಳು. ರಾಷ್ಟ್ರೀಯ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸೂಚನೆಯಂಗೆ ಬರುವ 8 ಜಿಲ್ಲೆನ ಎಲ್ಲ ಹಂತದ ನ್ಯಾಯಾಲಯಗಳಲ್ಲಿ ಲೋಕ್ ಅದಾಲತ್ ನಡೆದಿತ್ತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗ ತಿಳಿಸಿಳು. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ 2 ಹಲ್ಲು ಡಾಕ್ಟರ್ಗ ಇರ್ದುಲೆತ್ತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಕಳೆದ 2022-23 ಸಾಲಿನ ಗೌರವ ಇನಾಮಿಗೆ ಅರ್ಜಿ ಕರೆದಳು. ಕೊಡವ ಭಾಷೆ ಸಾಹಿತ್ಯ ಕ್ಷೇತ್ರ, ಕಲೆ ಜನಪದ ಕ್ಷೇತ್ರ, ಸಂಸ್ಕೃತಿ ಸಮಾಜ ಸೇವಾ ಕ್ಷೇತ್ರ ಈ 3 ಕ್ಷೇತ್ರದಲ್ಲಿ ಒಳ್ಳೆ ಸೇವೆ ಮಾಡಿದ ಸಾಧಕರು ಸರಿಯಾದ ಮಾಹಿತಿಯೊಟ್ಟಿಗೆ ಅಕಾಡೆಮಿನ ಕಚೇರಿಗೆ 20 ಅರ್ಜಿ ಹಾಕುತ್ತ ಅಕಾಡೆಮಿನ ಅಧ್ಯಕ್ಷರು ತಿಳಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿ ಶೆಟ್ಟಿಗೇರಿ ಯೂನಿಟ್ ನಲ್ಲಿ ಹಸಿ ಅಡಿಕೆ ಕಾಫಿಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಾಳೆಯಡ ಸೋಮಯ್ಯ 9448000383, ಚಂದುರ ದೇವಯ್ಯ 9480165997. ಎಲ್ಲಾ ಕಡೆ ಫುಡ್ ಟೇಸ್ಟ್ ಮಾಡಾಯ್ತು, ಆದ್ರೆ ಹೋಟೆಲ್ ಗ್ರೀನ್ ಲ್ಯಾಂಡ್ ಫುಡ್ ಮುಂದೆ ಯಾವ್ದೂ ಇಲ್ಲ. ಗ್ರೀನ್ ಲ್ಯಾಂಡ್ ನ ಪತ್ತಲ್ ಅಂದ್ರೆ ಆಹಾ, ಬಾಯಲ್ಲಿ ನೀರ್ ಬರುತ್ತೆ. ವೆಜ್ ಅಂಡ್ ನಾನ್ ವೆಜ್, ಫಿಶ್ ಸ್ಪೆಷಲ್, ಎಲ್ಲದಕ್ಕೂ ಹೋಟೆಲ್ ಗ್ರೀನ್ ಲ್ಯಾಂಡ್, ಮಂಗಳೂರು ರೋಡ್, ಮಡಿಕೇರಿ.

ಕೊಡವ ಆಟುಪಾಟು ಪಡಿಪು ಶಿಬಿರ ನಡೆತಕ್ಕೆ ನಿರ್ಧಾರ ಮಾಡಿತ್ತು. ಇದನ್ನ ಮಾರಿಪತ್, ಉಮ್ಮತ್ತಾಟ, ಉರುಟಿ ಕೊಟ್ಟಾಟ, ಬುಳಕಾಟ, ಕೋಲಾಟ, ಕತ್ತಿಯಾಟ, ಚೌರಿಯಾಟ, ಬಾಳೋಪಾಟು, ದುಡಿಕೊಟ್ಟು ಈ ಮಾದರಿಯ ಕೊಡವ ಸಂಸ್ಕೃತಿರ ಆಟುಪಾಟು ತರಬೇತಿನ 15 ದಿನ ಸಾಮೂಹಿಕವಾಯಿತು ಪಡಪುಚಿಡುವ. ಅಲ್ಲತೆ ಕೊಡವ ಕುಪ್ಪೆಚಾಲೆ ಮಂಡೆ ವಸ್ತ್ರ ಕೊಡೋತಿ ಪೊಡಿಯ ಉಡುಪ ಕ್ರಮತ್ನ ಪಡಪುಚಿಡುವ. ಕೊಡವಡ ಕೊರೆಕಟ್ಟು ಪಾನಿಕಟ್ಟು ತರಬೇತಿ ಕೊಡಪ. ಇದನ್ನ ಕೂಡ ದುಡಿ ಪೊದುಪ ತರಬೇತಿನೂ ಕೊಡಪ. ತರಬೇತಿಗೆ ಇರಾದೆ ಉಳ್ಳ ವಿದ್ಯಾಸಂಸ್ಥೆ ಸಂಘ ಸಂಸ್ಥೆ ಪೆದ ಅಡ್ರೆಸ್ರ ಕೂಡ ಅಕಾಡೆಮಿ ಕಚೇರಿಯಲ್ಲಿ ಪೆದ ನೋಂದಣಿ ಮಾಡಿಕೊಂಡು ಕೊಡವಡ ಎಲ್ಲ ಕಲೆಯಲು ಅನುಭವ ಉಳ್ಳ ತಜ್ಞಂಗ ತರಬೇತುದಾರಂಗ ಸ್ವಂತ ವಿವರತರ ಅಕಾಡೆಮಿರ ರಿಜಿಸ್ಟ್ರಾರ್ಗೆ ಅಳದಿತ್ತು. ಐಕೋಲೊಂದು ಕೊಡವ ಸಾಹಿತ್ಯ ಅಕಾಡೆಮಿರ ತಕ್ಕ ಅಜಿನಿಕಣ್ಣ ಮಹೇಶ್ ನಾಚಯ್ಯ ಅರಿಚಿಟಿತ್ತು. ರಾಷ್ಟ್ರಕವಿ ಕುವೆಂಪು ರಚನೆ ಮಾಡಿದ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ.